ಕೃಷಿ ಹಿನ್ನೆಲೆಯಿಂದ ಇದ್ದುಕೊಂಡು ನೀವು ಬೆಂಗಳೂರು ಸೇರಿ ಫ್ಲವರ್ ಡೆಕೋರೇಷನ್ ಇದರಲ್ಲೆಲ್ಲ ಸೇರಿಕೊಂಡು ಕೆಲಸ ಮಾಡಿಕೊಂಡು ಮತ್ತೆ ವಾಪಸ್ ಕೃಷಿಗೆ ಬಂದಂಥವ್ರು. ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಬಹುಶಃ ಇದೊಂದು ಹೊಸದಾಗಿ ನೋಡುವಂಥ ಒಂದು ಕ್ಷೇತ್ರ ಇದು, ಫ್ಲವರ್ ಡೆಕೋರೇಷನ್ ಎನ್ನುವಂಥದ್ದು. ಇದನ್ನು ಹೇಗೆ ಕಲ್ತ್ರಿ, ಏನೇನು ಡೆಕೋರೇಷನ್ ಮಾಡ್ತೀರಿ, ಆ ಅನುಭವದ ಬಗ್ಗೆ ಹೇಳಿ ಸ್ವಲ್ಪ. ನಾನು ಬೆಂಗಳೂರಲ್ಲಿ ಫಸ್ಟ್ ಹೋದಾಗ ಡ್ರೈವಿಂಗಿಗೆ ಅಂತ ಹೋಗಿದ್ದು. ಅಲ್ಲಿ ಒಂದು 3 ತಿಂಗಳ ಕಂಡಕ್ಟರ್ ಕೆಲಸ ಮಾಡಿದೆ. ಅಲ್ಲಿಂದ ಬಿಟ್ಟು ಬಂದು ಅಲ್ಲೂ ಮಾಡ್ಲಿಕ್ಕಾಗಿಲ್ಲ, ನೈಟ್ ಡ್ಯೂಟಿ ಆಗಿತ್ತು, ಹೆವಿ ಆಗತ್ತಂತ ಮತ್ತೊಂದು ಗುರುಗುಂಟೆಪಾಳೆ ಬಂದು ಒಂದು ಫ್ಯಾಕ್ಟ್ರಿಲಿ ಸೇರ್ಕೊಂಡೆ. ನಮ್ಮ ಸ್ನೇಹಿತ ಒಬ್ಬ ಕರ್ಕೋಗಿ ಸೇರಿಸಿದೆ ಆ ಟೈಮಿಗೆ. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಆ 1 ವರ್ಷ ಕೆಲಸ ಮಾಡಬೇಕಾದ್ರೆ ನೈಟ್ ಶಿಫ್ಟ್ ಇದ್ದಾವಾಗ ಡೇ ಕೆಲಸಕ್ಕೆ ಹೋಗ್ತಿದ್ದೆ. ಅದನ್ನು ಕಲಿಬೇಕು, ನಲ್ಲೊಬ್ಬ ಸ್ನೇಹಿತ ಹಿಂಗೆ ಸಿಗ್ತಾ ಇಲ್ಲ ಬಾ ಮಾಡು ಅಂತೇಳಿ. ಬರೀ 300 ರೂಪಾಯಿಗೆ ಡೇ ಕೆಲಸಕ್ಕೆ ಹೋಗ್ತಿದ್ದೆ ಹೆಲ್ಪರ್ ಆಗಿ. ಆ ನಂತರ ನೈಟ್ ಇದ್ದಾವಾಗ, ಡೇ ಡ್ಯೂಟಿ ಇದ್ದಾವಾಗ ಫ್ಯಾಕ್ಟ್ರಿಯಲ್ಲಿ, ನೈಟಲ್ಲಿ ಅದನ್ನು ಕಲಿಬೇಕು ಅಂತ ಹೋಗ್ತಿದ್ದೆ. ನಿದ್ದೆ ಇಲ್ಲದೆಯ 3 ದಿನಕ್ಕೆ 4 ದಿನ ನಿದ್ದೆನೇ ಇರಲೇ ಮಾಡ್ತಿದ್ದೆ, ಕಲಿಲೇಬೇಕಂತೇಳಿ. ಆ ನಂತರ ಹಿಂಗೆ 1 ವರ್ಷ ಟೈಮ್ ಅದನ್ನೇ ಮಾಡಿದೆ. ಆಮೇಲೆ ಆ ಫ್ಯಾಕ್ಟ್ರಿ ಬಿಟ್ಟು ಫುಲ್ ಟೈಮ್ ಅದಕ್ಕೆ ಹೋದೆ. ಅಲ್ಲಿಂದ ಅದನ್ನೇ ಮೇಲೆ ಹೋದೆ. ಆವಾಗ 800 ರೂಪಾಯಿ ಸಂಬಳಕ್ಕೆ ಹೋದೆ. ಆವಾಗ ಕೆಲಸ ಬಿಡಬೇಕಾದ್ರೆ ನಾನು ಸಂಪೂರ್ಣ ಸುಮಾರು ಕೆಲಸ ಕಲ್ತಿದ್ದೆ. ಹಂಗೆ 1000ವರೆಗೂ ಹೋದೆ, 1200ವರೆಗೂ ಹೋದೆ. ಇವಾಗ ಬಿಟ್ಟು ಬಂದಿದ್ದೀನಿ. ಇವಾಗ ಅಲ್ಲಿ 2000 ಇದೆ ಒಂದು ದಿನಕ್ಕೆ, ಊಟ ತಿಂಡಿ ಎಲ್ಲ ಕೊಟ್ಟು. ಆದರೆ ಇವಾಗ ಇಲ್ಲಿ ಅಲ್ಲೇ ಏನಾಗುತ್ತೆ ಅಂತ ಕೇಳಿದ್ರೆ, ಬೇರೆ ಏನು ಮಾಡಿದೆ, ನಮ್ಮದೇ ಆದಂಥ ಜಮೀನಲ್ಲಿ ಏನಾದರೂ ಒಂದು ಮಾಡಬೇಕು. ತಂದೆ ತಾಯಿ ಇಲ್ಲಿ ಇವಾಗ ತೀರ್ಕೊಂಡ್ರು, ಅದ್ರಿಗೋಸ್ಕರ ಇಲ್ಲಿಗೆ ಬಂದೆ. ನಾನು ಬಂದು ಇಲ್ಲಿ ತರಕಾರಿ ಬೆಳಿಬೇಕು, ಅದರಿಂದ ಲಾಭ ಇದೆ ಅನ್ನೋದು ಗೊತ್ತು. ಬಟ್ಟು ಸ್ವಲ್ಪ ಸಪೋರ್ಟಿಂಗ್ ಬೇಕು, ಎಜುಕೇಚರ್ ಸ್ವಲ್ಪ ಕಡಿಮೆ ನಮ್ಮದು. ನಾವು ಕೃಷಿಕರಾದ್ರಿಂದ ಆವಾಗ ತಂದೆಯವರು ಇಲ್ಲದ್ರೆ 1 7th ಅಷ್ಟೇ ಓದಿದ್ದು. ಟ್ರೈನಿಂಗಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಏನಾದರೂ ಬೇಕಾದ್ರೆ ಏನಾದರೂ ಒಂದು ಮಾಡಬೇಕನ್ನೋದು ಹುಮ್ಮಸ್ಸಿದೆ, ಅದಕ್ಕೆ ಪ್ರೋತ್ಸಾಹ ಬೇಕು. ಸರ್, ಈಗ ಬೆಂಗಳೂರನ್ನ ಬಿಟ್ಟು ನಿಮ್ಮ ಊರಿಗೆ ಕೃಷಿ ಮಾಡಬೇಕು ಅಂತ ಬಂದ್ರಿ. ಬಂದಾಗ ಹೇಗಿತ್ತು ವಾತಾವರಣ? ತುಂಬಾ ಕ್ರಿಟಿಕಲ್ ಆಗಿತ್ತು. ಯಾಕೆಂದ್ರೆ ಕೇಳಿದ್ರೆ ನಮ್ಮ ಅಣ್ಣವ್ರು ಇದ್ದಾಗಿತ್ತು, ಆದರೆ ಜಮೀನೆಲ್ಲ ಸ್ವಲ್ಪ ಹಾಳು ಬೀಳುವಂತ ಪರಿಸ್ಥಿತಿಯಲ್ಲಿತ್ತು. ಅದನ್ನ ಡೆವಲಪ್ಮೆಂಟ್ ಮಾಡಿದೆವು. ಆವಾಗ 4 ಕ್ವಿಂಟಲ್ ಇರೋದೀಗ 5-5.5 ಕ್ವಿಂಟಲ್ವರೆಗೂ ಆಯ್ತು ಅಡಿಕೆ. ಆದ್ರೆ ಅಣ್ಣಗೂ ಅದರಲ್ಲಿ ಭಾಗ ಕೊಟ್ಟೆ, ಭಾಗ ಕೊಟ್ಟು ಇವಾಗ ಹೊಸದಾಗಿ ಮನೆ ಹತ್ರ ಸ್ವಲ್ಪ ಮಾಡಿದ್ದೀನಿ ತೋಟನ. ಅದು ಸ್ವಲ್ಪ ವ್ಯವಸ್ಥಿತವಾಗಿಲ್ಲ ಅಂತ ಬಿಟ್ಟಿದ್ದೀನಿ, ಈ ಸರಿ ಮಾಡಬೇಕು. ಈ ಸರಿ ಬೇಸಿಗೆಲಿ ತರಕಾರಿ ಬೆಳಿಬೇಕಂತ ಇದ್ದೀನಿ. ಹಣಕಾಸಿಂದ ಸಿಕ್ಕಾಪಟ್ಟೆ ತೊಂದರೆ ಇದೆ, ಮದುವೆ ಆಗಿದೆ, ಮಗು ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಆಗಿದೆ. ಈಗ ಮಾಡಬೇಕು ಅನ್ನೋದಿದೆ. ಹೊಸ ಸರಿ ಹೀರೆ ಹಾಕಿದ್ದೆ, ಅದರಲ್ಲಿ ಏನೂ ಬೆಳೆ ಬಂದಿಲ್ಲ, ಮಂಗನ ಕಾಟ ಆಯಿತು. ಬಂದಿದೆ ಸಾಧಾರಣ, ಏನು ಹಾಕಿದ್ಕೇನು ಲಾಸ್ ಆಗಿಲ್ಲ. ಮಗೆ ಬೆಳೆದೆ, ಅದರಲ್ಲೂ ಬಂದಿದೆ. ಈ ಸರಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು, ಮಗೆ ಬೀನ್ಸ್ ಎಲ್ಲ ಹಾಕ್ಬೇಕನ್ನೋ ಪ್ಲ್ಯಾನ್ ಇದೆ. ಈಗ ತರಕಾರಿ ಕೃಷಿಯನ್ನು ಮಾಡುವುದಕ್ಕೆ ಅಂದರೆ ಪ್ರಾರಂಭ ಮಾಡುವುದಕ್ಕೆ ಒಂದು ಜಮೀನಿನ ಒಂದು ಸಿದ್ಧತೆ ಎಲ್ಲ ಹೇಗೆ ಮಾಡ್ಕೊಳ್ಬೇಕಾಗ್ತದೆ? ನೀವು ಕಾಡು ಪ್ರಾಣಿಗಳ ಬಗ್ಗೆ ಈಗಾಗಲೇ ಹೇಳಿದ್ರಿ, ಇದರಿಂದ ಒಂದು ರಕ್ಷಣೆಯನ್ನೆಲ್ಲ ಹೇಗೆ ಪಡಿಬಹುದು? ಇವಾಗ ಬಲೆಗಳು ಬಂದಿದೆ, ಮಂಗಗಳಿಗೆ ಬಲೆಗಳು ಹಾಕಬೇಕು, ಐಬಿಎಕ್ಸ್ ತಂತಿ ಮಾಡಬೇಕು ಕಾಡು ಪ್ರಾಣಿಗಳಿಗೆ. ಆದರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಊರ ಮಧ್ಯೆ ಜಮೀನಿರೋದ್ರಿಂದ ಸ್ವಲ್ಪ ಕಾಳು ಕಡಿಮೆ ಇದೆ. ಈಗ ದನಕರಗಳೆಲ್ಲ ಅವ್ರವ್ರ ಮನೆಯವ್ರು ಅವ್ರವ್ರ ಕಾದು ಕಟ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ಮಂಗಗಳದೊಂದೇಯ, ಮಂಗಗಳಿಗೆ ಬಲೆ ಬಿಡಬೇಕು. ಅಂದರೆ ಜಾಸ್ತಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಅದಕ್ಕೂ ಟ್ಯಾಕ್ಟ್ರಲ್ಲಿ ಹುಡ್ಕೊಳ್ಬೇಕು. ಅದು ನಮಗೆ ಮಾಹಿತಿ ಸರಿಯಾಗಿಲ್ಲ, ನಾವೇ ಕಲಿತಾ ಇರೋದು. ಇವಾಗ ಮಾಡಿದವ್ರು ಹೇಳ್ತಾರೆ ಈ ಥರ ಮಾಡಬೇಕು, ಯೂಟ್ಯೂಬಿಂದ ಸ್ವಲ್ಪ ಹೆಲ್ಪ್ ಆಗಿದೆ. ಅವ್ರು ಪ್ಲಾಸ್ಟಿಕ್ ಹಾಕಬೇಕು, ಕಳೆ ಹೇಳಲ್ಲ, ಅವ್ರ ಕಡೆಯಿಂದ ನಾನು ಸ್ವಲ್ಪ ಇವಾಗ ಮಾಡ್ತಾ ಇದ್ದೆ. ಈಗ ಸಿರ್ಸಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಯೋಜನೆಗಳ ಬಗ್ಗೆ ತರಬೇತಿಯನ್ನು ನೀಡುವಂಥ ಒಂದು ವ್ಯವಸ್ಥೆಯು ಕೂಡ ಇದೆ, ಇದರ ಮಾಹಿತಿ ಇಲ್ವ ನಿಮಗೆ? ನನಗೆ ಒಬ್ರು ಹೇಳಿದ್ರು, ಆದ್ರೆ ಅರ್ಜಿ ಹಾಕಬೇಕು, ವಾರಗಟ್ಟಲೆ ಹೋಗ್ಬೇಕು ಅಂತ ಹೇಳಿದ್ರು. ದಿವಸಗಳದ್ದು ಈಗ 2 ದಿವಸಗಳ ತರಬೇತಿ ಅಂತ ಇರ್ತದೆ, 1 ವಾರದ ತರಬೇತಿ ಇರ್ತದೆ, ಅಲ್ಲೇ ಹಾಸ್ಟೆಲ್ ಕೂಡ ಊಟ ವಸತಿ ಎಲ್ಲವೂ ಕೂಡ ಉಚಿತವಾಗಿ ಇರ್ತದೆ. ಅದನ್ನ ಇನ್ನು ನಾನು ಇವಾಗ ಟ್ರೈ ಮಾಡಿಲ್ಲ, ಇವಾಗ ಮಾಡ್ಬೇಕು ಅಂತ ಇದ್ದೀನಿ. ಅಕ್ಕದೊಳಗೆ ಅಂದ್ರೆ ಒಂದ್ಸರಿ ಹಾಕೊಂಡೇ ಹೋಗೋಣ ಅಂತ ಇದ್ದೀನಿ, ನೋಡ್ಬೇಕು ಅಂತ ಹೇಳಿ. ಆದ್ರೆ ಯೂಟ್ಯೂಬ್ ಹೆಲ್ಪ್ ನಂಗೆ ಭಾರಿ ಮಾಡಿದೆ, ಹೊಸದ್ ಹೆಂಗ್ ಮಾಡ್ಬೇಕು ಅನ್ನೋದು. ಆದ್ರೆ ಅಲ್ಲೇ ಜಮೀನು, ಅಲ್ಲೇ ಭೂಮಿ, ಅಲ್ಲೇ ವಾತಾವರಣ ಕ್ಲೈಮೇಟಿಗೆ ಸೆಟ್ ಆಗತ್ತೆ. ಇಲ್ಲಿ ಸೆಟ್ ಆಗ್ತಾ ಇಲ್ಲ, ಇವಾಗ ಸೆಟ್ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳಿದ್ವಿ. ಅಂದ್ರೆ ಯೂಟ್ಯೂಬ್ ಅನ್ನ ನೋಡ್ಕೊಂಡು ಕಾರು ಡ್ರೈವ್ ಮಾಡಿದವರು ಸೇತುವಿಂದ ಕೆಳಗಡೆ ಬಿದ್ದಿದ್ದಾರೆ. ಅಲ್ಲ ಅಲ್ಲ, ಆಗಲ್ಲ. ನಾವು ಸ್ವಲ್ಪ ಅದನ್ನ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೀವಿ. ಯಾಕೆ ಹಣ ನಮ್ಮದೇ ಆಗಿರೋದ್ರಿಂದ ಯಾರೋ ಕೊಟ್ಟಿದ್ದಾದ್ರೆ ಹಾಗೆ ಮಾಡ್ಬೋದಾಯ್ತು, ಬಿಕ್ಕಬಿಟ್ಟು ಹಂಗಲ್ಲ. ಈಗ ನಾವು ಎಷ್ಟು ಚಿಕ್ಕ ಪ್ರಮಾಣದಲ್ಲೇ ಮಾಡಿದ್ದೀನಿ. 100 ಗ್ರಾಂ ಬೀಜ ಹಾಕಿದೆ, ಕೆಜಿ ತಂದು ಅಕ್ಕಿ ಇಲ್ಲ, ಅದಕ್ಕೆ ಇದು ಹೀರೆನ ಹಾ ಅದನ್ನು ಚಿಕ್ಕ ಪ್ರಮಾಣದಿಂದಲೇ ಮಾಡೋಣ ಅಂತೇಳಿ ಈಗ ಈ ಸರಿ ಅನುಭವ ಆಗಿದೆ. ಇವಾಗ ಒಂದು ಅರ್ಧ ಕೆಜಿ ಹಾಕ್ಬೇಕು ಅನ್ನೋ ಪ್ಲಾನ್ ಇದೆ. ಈ ತರಕಾರಿ ಬೆಳೆಯುವಂತ ಒಂದು ಸಂದರ್ಭದಲ್ಲಿ ಸುಡುಮಣ್ಣು ಅಂತದೆಲ್ಲ ಬಳಕೆ ಮಾಡ್ತೀರಾ ನೀವು? ಹಾ ಬಳಕೆ ಮಾಡ್ತೀವಿ. ಸುಡುಮಣ್ಣು ಅಂದ್ರೆ ಈ ಅಡಕೆ ಸಿಪ್ಪೆಗಳು ಇದ್ರೆ ಇಲ್ಲ ಎಲೆ ದರ್ಕು ಅದನ್ನ ಏನ್ ಮಾಡಿದ್ರೆ ಭೂಮಿನೆಲ್ಲ ಪಟ್ಟೆ ಎಲ್ಲ ಮಾಡ್ಕೊಂಡು ಅದ್ರ ಮೇಲೆ ಬೆಂಕಿ ಹಾಕಿ ಸುಟ್ಟು ಆಮೇಲೆ ಅದನ್ನ ಮಿಕ್ಸ್ ಅನ್ನ ಮಾಡಿ ಮಾಡ್ತೀವಿ. ದೊಡ್ಡ ಗೊಬ್ಬರನೇ ಹಾಕ್ತೀವಿ ಜಾಸ್ತಿ ನಾವು ಆಕಳದೇಯ. ನೀವು ಆಕಳು ಸಾಕ್ತೀರಾ? ನಮ್ಮನೇಲಿ ಇಲ್ಲ ಇವಾಗಿಲ್ಲ, ಮೊದ್ಲೆಲ್ಲ ನಾವು ಮಾಡಿದ್ದೇ ಆಗಿತ್ತು, ಆದ್ರೆ ಇವಾಗಿಲ್ಲ, ನಾವು ಖರೀದಿ ಮಾಡ್ತಂದು ಹಾಕ್ತಿದ್ದೀನಿ. ಈಗ ಸ್ಥಳೀಯವಾಗಿ ನಿಮ್ಮ ಮನೆಯಲ್ಲಿ ಒಂದು ಸ್ಟಾಕ್ ಕಟ್ಟಿ ಸಾಕುವುದಕ್ಕೆ ಅವಕಾಶ ಉಂಟು? ಅವಕಾಶ ಉಂಟು, ಆದ್ರೆ ನಮ್ಗೆ ಎಲ್ಲದರಲ್ಲೂ ತೊಡಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ಕೃಷಿಗೆ ಬೇಕಲ್ಲ, ನಮ್ ಕೃಷಿಗೆ ಬೇಕು, ಆದ್ರೆ ಇಲ್ಲಿ ದನಕರಗಳಲ್ಲಿ ನಮ್ಮಲ್ಲಿ ಬಿಟ್ಟು ಹೊಡಿತಾರೆ, ಆ ಸಗಣಿಯನ್ನ ತಂದು ಒಟ್ಟು ಮಾಡಿ ಮಾಡ್ತಾ ಇದ್ದೀವಿ. ಅದನ್ನ ಸ್ವಲ್ಪ ಪ್ರಮಾಣದ ಅದ್ ಬೇಕೇ ಬೇಕಾಗತ್ತೆ. ನಾವು ರಾಸಾಯನಿಕ ಸ್ವಲ್ಪ ಈ ಸರಿ ಹಾಕಿದ್ರಲ್ಲಿ ಕಡಿಮೆ ಹಾಕ್ತಾ ಇದ್ದೀವಿ, ತೋಟಕ್ಕೂ ಈಗ ರಾಸಾಯನಿಕ ಕಡಿಮೆ ಮಾಡಿದ್ದೀವಿ. ಈ ಚುಕ್ಕಿ ರೋಗ ಬರುತ್ತೆ, ಅದು ಇದು ಕಾಯಿಲೆ ಬರುತ್ತೆ, ಮತ್ತೆ ಭೂಮಿಯಲ್ಲಿ ಫಲವತ್ತತೆ ಈಗ ಕಡಿಮೆ ಆಗ್ತಾ ಇದೆ. ನಮ್ದು ಭೂಮಿ ಹೆಂಗೆ ಅಂದ್ರೆ ಇಳಿಜಾರು ಪ್ರದೇಶ, ಇವತ್ತು ಹಾಕಿದ್ದು ದೊಡ್ಡ ಮಳೆಗಾಲದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕಾಗಿ ಅದು ಬೇಡ ರಾಸಾಯನಿಕ ಅಂತ ಇದನ್ನೇ ಸೊಪ್ಪು ಗೊಬ್ಬರ ಈ ತರದಲ್ಲೇ ಮಾಡ್ತೀವಿ, ಖರೀದಿ ಮಾಡೇ ಹಾಕ್ತಾ ಇದ್ದೀವಿ. ಇವಾಗ ಆಕಳು ಮಾಡಬೇಕು, ಅದ್ರ ಜೊತೆಗೆ ಸ್ವಲ್ಪ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದು ಐಡಿಯಾ ಇದೆ, ಅದು ಮಾಡಬೇಕು. ಕನಸುಗಳು ಸಾಕಷ್ಟು ಇವೆ, ಕನಸುಗಳು ತುಂಬಾ ಇವೆ ಸರ್. ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗಿ ಅದರಲ್ಲೇ ಇರಬೇಕು ಅನ್ನೋದು, ಅಲ್ಲದೆ ನೆಮ್ಮದಿ ಇದೆ ಅನ್ನೋದು ಒಂದು ಇದೆ. ಯಾಕಂದ್ರೆ ಸಂಜೆ ಊಟ ಮಾಡಿ ಆರಾಮಾಗಿ ನಿದ್ದೆ ಬರುತ್ತೆ, ಬೆಳಗ್ಗೆ ಇದು ಕೆಲಸ ಮಾಡ್ಬೇಕು ಆಸೆ ಇದೆ, ಹುಮ್ಮಸ್ ಇದೆ. ಪೇಟೆ ಪಟ್ಟಣದ ಒತ್ತಡ ಇಲ್ಲ, ಆ ಒತ್ತಡ ಬೇಡ ಅಂತ. ಅದು ಒತ್ತಡ ಬಂದಿಂದ ಬಂದ್ಬಿಟ್ಟಿದ್ದೀನಿ ಬೆಂಗಳೂರಿಗೆ ಹೋಗಿ, ಸಾಕಾಗಿದೆ. ಕೆಲವೊಬ್ರಿಗೆ ನಾವು ಯುವಕರಿಗೆ ಹೇಳ್ತೀವಿ ಅಲ್ಲಿ ಹೋಗಿ ಏನ್ ಮಾಡೋದು, ನಮ್ಮನೆಲ್ಲೇ ಮಾಡ್ರಿ. ಕೆಲವ್ರಿಗೆ ತುಂಬಾ ಜಮೀನು ಇದೆ, ಕೆಲವ್ರಿಗೆ ಇಲ್ಲ, ಇದ್ದವ್ರಿಗೆ ಹೇಳ್ತಾ ಇರೋದು ಮಾಡಿ ಅಂತ ಹೇಳಿ ಹೇಳ್ತಾ ಪ್ರೋತ್ಸಾಹ ಕೊಡ್ತಾ ಇದೀವಿ, ಆದ್ರೆ ಅವ್ರು ಮುಂದೆ ಬರ್ತಾ ಇಲ್ಲ. ಸ್ವಲ್ಪ ಈಗ ಈ ತರಕಾರಿ ಕೃಷಿಯ ಬಗ್ಗೆ ಹೇಳಿದ ನೀವು, ಹೀರೆಕಾಯಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಬೇರೆ ಏನೇನು ತರಕಾರಿ ಬೆಳಿತೀರಿ? ಇವಾಗ ಹೀರೆಕಾಯಿ ಬೆಳೀತಾ ಇದೆ, ಮಗೆಕಾಯಿ ಬೆಳೆದಿದ್ದೀನಿ. ಮಗೆಕಾಯಿ ಅಂದ್ರೆ ಇಲ್ಲಿ ಅದು ನಮ್ಮ ಭಾಗಕ್ಕೆ ಸ್ವಲ್ಪ ಫೇಮಸ್ ಇದೆ, ಅದನ್ನೊಂದು ಸ್ವಲ್ಪ ಬೆಳೆದಿದ್ದೆ. ಅದಕ್ಕೆಲ್ಲ ಈಸಿ ಇದೆ ಕೆಲಸ, ಮೆಥಡ್ ಏನು ದೊಡ್ಡದಲ್ಲ, ಮಾಡ್ಬೋದು. ಸ್ವಲ್ಪ ಮಾಡುವ ವಿಧಾನದ ಬಗ್ಗೆ ಹೇಳಿ. ಮಾಡುವ ವಿಧಾನ ಅಂದ್ರೆ ಹೀರೆಗೆಲ್ಲ ಆದ್ರೆ ಫಸ್ಟ್ ಟೈಮು ಮಣ್ಣನ್ನು ಹೂಡಿಸ್ಬೇಕು, ಹೂಡಿಸಿ ಎಲ್ಲ ಮಾಡಿ ಪಟ್ಟೆಗಳು ಮಾಡಬೇಕು. ಪಟ್ಟೆಗಳು ಮಾಡಿ ಮಣ್ಣು ಹಾಕಬೇಕು, ಮಣ್ಣ ಮೇಲೆ ಗೊಬ್ಬರ ಹಾಕಿ ಆಮೇಲೆ ಬೀಜಗಳನ್ನಿಟ್ಟು ಪ್ಲಾಸ್ಟಿಕ್ ಹಾಕಬೇಕು, ಯಾಕಂದ್ರೆ ಕಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀರಿನ ಬಿಟ್ಟಿದ್ದಾವಾಗ. ಅದಕ್ಕೆ ಅವರು ಇದು ಮಾಡ್ಕೋಬೇಕು, ಏನು ಪಟ್ಟೆ ಪ್ಲಾಸ್ಟಿಕ್ ಹಾಕಬೇಕು, ಪ್ಲಾಸ್ಟಿಕ್ ಸಿಗತ್ತೆ, ಅದು ಹಾಕಿ ತಂತಿ ಹಾಕಬೇಕು, ಗೂಟಗಳು ಬೇಕು, ಸ್ವಲ್ಪ ಗೂಟಗಳು ಹಾಕಿ ಮಾಡಿದ್ರೆ ಮಾಡ್ಬೋದು. ಕಡಿಮೆ ಮೀನಿನ ಬೆಲೆ ಹಾಕ್ತೀರಾ ತಂತಿ ಹಾಕ್ತೀರಾ? ಮೀನ್ ಬೆಲೆ ಹಾಕಲ್ಲ, ತಂತಿ ಹಾಕ್ತೀವಿ. ಪರ್ಮನೆಂಟ್ ಅಂದ್ರೆ ಅದೊಂದು ಬೆಳೆ ಬರೋತಂಕ ಇರತ್ತೆ, ನೆಕ್ಸ್ಟ್ ಅದು ತಕ್ಕಬಹುದು, ಆ ತಂತಿನ ಯೂಸ್ ಆಗತ್ತೆ, ಆ ತರ ಮಾಡ್ಬೇಕು ಅಂತ. ಆಮೇಲೆ ಈಗ ಮತ್ತೆ ಹಟ್ಟಿ ಗೊಬ್ಬರ ಅಲ್ಲದೆ ಬೇರೆ ಏನಾದ್ರು ಗೊಬ್ಬರ ಕೊಡ್ತೀರಾ? ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ನಾನು ಕೊಟ್ಟಿಲ್ಲ, ಅದರಿಂದ ರೋಗ ಬರುತ್ತೆ, ಕೊಳೆಯತ್ತೆ ಅನ್ನೋದು ಒಂದು ಎಲ್ಲರೂ ಹೇಳ್ತಿದ್ರ, ನಾವು ನ್ಯಾಚುರಲ್ ಆಗಿ ಮಾಡೋಣ ಅಂತೇಳಿ ಅದನ್ನೇ ಪ್ರಯತ್ನ ಪಡ್ತಾ ಇದೀವಿ ಜಾಸ್ತಿ. ಆಮೇಲೆ ಈಗ ಈ ಹೀರೆಕಾಯಿಯಲ್ಲಿ ಮುಖ್ಯವಾಗಿ ಹಣ್ಣಿನ ನೊಣದ ಒಂದು ಸಮಸ್ಯೆ ಇರ್ತದೆ, ಕಾಯಿಯಲ್ಲಿ ನೊಣ ತೂತ ಮಾಡುವಂತಹದ್ದು, ಇದರ ನಿರ್ವಹಣೆ ಎಲ್ಲ ಹೇಗೆ? ಅದು ನಾನು ಇವಾಗ ಎಲ್ಲೂ ಕೇಳಿಲ್ಲಾಗಿತ್ತು, ಈ ಗೊಬ್ಬರದ ಅಂಗಡಿಗಳಲ್ಲಿ ಕೇಳಿದ್ದೆ. ಅವರು ಹೇಳಿದ್ರು, ಅವ್ರಿಗೆ ಒಂದು ಮೆಡಿಸಿನ್ ಕೊಟ್ಟಿದ್ರು ಒಂದೆರಡು, ಸೂಜಿ ರೋಗ ಅಂತ ಬರುತ್ತಂತೆ ಹೀರೆಗೆ, ಅದು ಕೂತು ಹೋದ್ರೆ ಸಾಕಂತೆ, ಆ ತರ ಬರುತ್ತಂತೆ. ಅದಕ್ಕೆ ಆವಾಗ ಆವಾಗ ಮಿಡಿ ಆದ ತಕ್ಷಣ ಸಿಂಪರಣೆ ಮಾಡ್ತಾ ಇರ್ರಿ ಅಂತ ಹೇಳಿದ್ರೆ ಮಾಡಿದ್ದೆ ನಾನು. ಹೂವು ಹಾಗೆ ಉದ್ರಲ್ಲ, ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂದಿತ್ತು. ಒಂದು ಟಾನಿಕ್ ಒಂದು ಹೊಡೆದಿದ್ದೆ, ಅಷ್ಟೇ ಮಾಡಿದ್ದೆ. ನಾನು ನ್ಯಾಚುರಲ್ ಆಗಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಈಗ ನ್ಯಾಚುರಲ್ಗೆ ಸೆಟ್ ಆಗಿಲ್ಲ, ವಾತಾವರಣ ಹುಳುಗಳು ಎಲ್ಲ ಮೆಡಿಸಿನ್ ಮೇಲೆ ಇದ್ದಾವೆ, ಹಂಗಾಗಿದೆ. ಇದಕ್ಕೆ ಈಗ ಸಾವಯವ ರೀತಿಯಲ್ಲಿಯೂ ಕೂಡ ಈ ಕೀಟಗಳನ್ನು ಹತೋಟಿ ಮಾಡೋದಕ್ಕೆ ಈ ಫೆರಮೋನ್ ಟ್ರ್ಯಾಪ್ ಅಂತೆಲ್ಲ ಬರ್ತದಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ವ? ಅದು ಯಾರು ಹೇಳಿಲ್ಲ ಸರ್, ನಾನು ಕೇಳಿಲ್ಲ ಇದನ್ನು. ಈಗ ಬಣ್ಣದ ಒಂದು ತಗಡನ್ನು ಹೊಡೆಯುವಂಥದ್ದು, ಅದಕ್ಕೆ ಏನಾದರೂ ಎಣ್ಣೆಯನ್ನು ಹಚ್ಚುವಂತಹದ್ದು, ಇಂಥದ್ದೆಲ್ಲ ಸಾಕಷ್ಟು ವಿಧಾನಗಳಿವೆ. ಇದೆ ಸರ್, ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಬಹುಶಃ ನೀವು ಕೃಷಿ ವಿಜ್ಞಾನ ಕೇಂದ್ರ, ಹೌದು, ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಅಥವಾ ತೋಟಗಾರಿಕಾ ಇಲಾಖೆಗೂ ಹೋಗಿ ಕೇಳಿದರೆ ಮಾಹಿತಿ ಸಿಗ್ಬೋದು ಸರ್. ಅವ್ರ ಕಡೆಯಿಂದ ಸ್ವಲ್ಪ ಕಡಿಮೆನೆ ಪ್ರೋತ್ಸಾಹ ಅನಿಸ್ತೈತಿ, ಯಾಕೆ ಇವರೆಲ್ಲಿ ಮಾಡ್ತಾರೆ ಅನ್ನೋದೊಂದು ಅವ್ರ ತಲೆಯಲ್ಲಿದೆ. ಅವ್ರು ಪ್ರೋತ್ಸಾಹ ಮಾಡಿದ್ರೆ ಪ್ರತಿ ಯುವಕರಿಗೆ ತರಬೇತಿ ನೋಡುವ ವ್ಯವಸ್ಥೆ ಎಲ್ಲ ಇದೆಯಲ್ಲ? ಇದೆ ಸರ್, ಅದು ನಮ್ಗೆ ಮಾಹಿತಿನೇ ಟೈಮೇ ಸಿಗ ಯಾವಾಗ ಅಂತ ಅವ್ರು ಹೇಳೋದೇ ಇಲ್ಲ, ಟೈಮೇ ಹೇಳೋದಿಲ್ಲ, ಅವ್ರಿಗೆ ಯಾವಾಗ ಬೇಕು ಅವಾಗ ಮಾಡಿರ್ತಾರೆ. ಅಲ್ಲಿಯೂ ಕೂಡ ಸಮಸ್ಯೆಗಳು ಇರ್ತವೆ, ನೀವೇ ಹೋಗಿ ಸಂಪರ್ಕ ಅಲ್ಲ, ಅದು ಮಾಡೋಣ ಸರ್. ನಾವು ಯಾಕಂದ್ರೆ ಬೆಳಿಬೇಕು ಅಂದವಾಗ ಅವರು ನಾವು ಹೋದಾವಾಗ ಮಾತ್ರ ಅವರು ಪ್ರೋತ್ಸಾಹ ಮಾಡ್ತಾರೆ, ಕೆಲವೊಂದು ನಾವು ಹೋಗಿಲ್ಲ, ನಮ್ದೇ ತಪ್ಪು. ಇವಾಗ ಹೋಗಿ ನಾವು ಅದನ್ನು ಮಾಹಿತಿ ತಗೊಂಡು ಆಮೇಲೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಕೇಳ್ಬೋದಲ್ಲ. ಮಾಹಿತಿ ತಗೊಂಡ್ ಮಾಡ್ಬೇಕು ಅನ್ನೋದು. ಸ್ವಲ್ಪ ಈ ಮೊಗೆಕಾಯಿಯ ಬಗ್ಗೆ ಹೇಳಿ. ಮೊಗೆಕಾಯಿ ಅಂದ್ರೆ ಅದು ನಮ್ಮ ಭಾಗದಲ್ಲಿ ಅದು ಒಂದ್ ಸ್ವಲ್ಪ ಫೇಮಸ್, ಮದುವೆ ಮನೆಗೆ ಬೇಸಿಗೆಯಲ್ಲಿ ಮಾಡುವಂತದ್ದೇ. ಅದಕ್ಕೆ ಆಗತ್ತೆ, ಚಳಿ ಇದ್ರೆ ಸ್ವಲ್ಪ ಕಡಿಮೆ, ಅದು ಇಳವರಿ ಬರಲ್ಲ, ಚೆನ್ನಾಗೂ ಆಗಲ್ಲ. ಬೇಸಿಗೆ ಮದುವೆ ಮನೆ ಇಂತ ತುಂಬಾ ಬಳಸ್ತಾರೆ ನಮ್ಮ ಭಾಗದಲ್ಲಿ, ಅದು ಚೆನ್ನಾಗೇ ಬರುತ್ತೆ, ದೊಡ್ಡ ಬರುತ್ತೆ, 5 ಕೆಜಿ ವರೆಗೂ ಬರುತ್ತೆ ಒಂದು ಮೊಗೆಕಾಯಿ. 10 ಕೆಜಿನೂ ಬೆಳಿಬಹುದು, ಆದ್ರೆ 5 ಕೆಜಿ ಅಂತ ಮಿನಿಮಮ್ ಬರುತ್ತೆ. ಅದರಿಂದ ಕಡುಬು ಮಾಡ್ಬೋದು, ಅದು ಇದು ಎಲ್ಲಾ ಪದಾರ್ಥ ಮಾಡ್ಬೋದು, ಜ್ಯೂಸ್ ಮಾಡ್ತಾರೆ ಇವಾಗ, ಅದು ಮಾಡ್ಬೋದು. ಅದಕ್ಕೆ ಚಪ್ರದ ವ್ಯವಸ್ಥೆ ಬೇಕಾ? ಚಪ್ರದ ವ್ಯವಸ್ಥೆ ಬೇಡ, ಅದು ಈ ನೆಲದಲ್ಲೇ ಬೆಳೆಯತ್ತೆ. ತೆಂಗಿನ ಗರಿ ಹಾಕ್ಬೇಕು, ಇಲ್ಲ ಕರಡ ಹಾಕ್ತರು ಬರುತ್ತೆ. ಹಂಗೆ ಪಟ್ಟೆ ಮಾಡಿ ಎರಡು ಸೇರಿ ಒಂದು ಪಟ್ಟೆ ಮಾಡಿ ಅದನ್ನ ಗೂಟಗಳಾಕಿ ಸಣ್ಣ ಸಣ್ಣದ ಅದ್ರ ಮೇಲೆ ಕರಡ ಹಾಕಿ ಬೆಳಿಬಹುದು, ಚೆನ್ನಾಗಿದೆ ಅದು. ಇದರಲ್ಲಿ ಏನೋ ಹುಳದ ಉಪದ್ರಲ್ಲೇ ಬರೋದಿಲ್ಲ, ಇದರಲ್ಲಿ ಹುಳದ ಅಷ್ಟೊಂದು ಇದಿರಲ್ಲ. ಒಂದು ಚಂದ್ರಕಟ್ಟೆ ಹುಳ ಅಂತ ಬರುತ್ತೆ, ಅದಕ್ಕೆ ಬೂದಿ ಹಾಕ್ಬಿಟ್ರೆ ಅದು ನಿರ್ವಹಣೆ ಕಂಟ್ರೋಲ್ ಬರುತ್ತೆ. ಅದು ಅದು ಕುಡಿ ಮಾತ್ರ ತಿನ್ನತ್ತೆ, ಬೆಳಗ್ಗೆ ಮುಂಚೆ ಬೂದಿ ಹಾಕ್ಬಿಟ್ರೆ ಅದು ಕಂಟ್ರೋಲ್ ಬರುತ್ತೆ. ಈ ತರಕಾರಿಗಳಿಗೆಲ್ಲ ಒದ್ದೆ ಸರಿ ಗೊಬ್ಬರ ಕೊಟ್ಟುವಾಗ ಅಂದ್ರೆ ಈಗ ಬೀಜ ಹಾಕುವಾಗಲೇ ಕೊಡುವಂತಹ ಗೊಬ್ಬರ ಅಥವಾ ಮೇಲ್ ಗೊಬ್ಬರ ಅಂತ ಏನಾದ್ರು ಕೊಡಬೇಕು? ಮಗೆ ಗಿಡಕ್ಕೆಲ್ಲ ಹಂಗಲ್ಲ, 2 ಟೈಮ್ ಕೊಡ್ಬೋದು. ಅದು ಹಂತವಾಗಿ ಮಣ್ಣು ಕೊಟ್ಟಂಗೆಯ ಗೊಬ್ಬರಗಳನ್ನ ಕೊಡ್ತಾ ಹೋಗ್ಬೋದು. ಅದನ್ನ ಮತ್ತೆ ಈ ಪ್ಲಾಸ್ಟಿಕ್ ಹಾಕಿ ಮಾಡ್ತೀವಿ ಅಂತ ಹೇಳಿ ಮಾಡಿದವಾಗ ಅದು ಒಂದೇ ಟೈಮ್ ಕೊಡ್ಬೇಕು. ಮತ್ತೆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡು ರಾಸಾಯನಿಕ ಗೊಬ್ಬರ ಕೊಡ್ಬೋದು, ದೊಡ್ಡ ಗೊಬ್ಬರ ಇಂಥದೆಲ್ಲ ಕೊಡಕ್ ಆಗಲ್ಲ. ಈ ಮಗೆ ಗಿಡಕ್ಕೆ ಹಂಗಲ್ಲ, ಹಂತವಾಗಿ ಆ ಗಿಡ ಈಗ 3 ತಿಂಗಳು ಬೆಳೆ, ಅದು 3 ತಿಂಗಳದೊಳಗೆ ಹಂತವಾಗಿ ಕೊಡ್ಬೋದು. ಯಾವಾಗ ನಾವು ಮಣ್ಣು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಸುಡು ಮಣ್ಣು ಕೊಡ್ಬೋದು. ಸುಟ್ಟಿದ್ದು ಮರ ಗಿರ ಹೊಟ್ಟು ಸುಟ್ಟಿದ್ದು ಕೊಟ್ಟರೆ ಅದು ಇನ್ನೂ ಫಲವತ್ತತೆ ಇರುತ್ತೆ. ಇಲ್ಲಿಂದ ಕೋಳಿ ಗೊಬ್ಬರ ಬರುತ್ತೆ, ಅದು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ. ಕುರಿ ಗೊಬ್ಬರ ಬರಲ್ಲ, ಕೋಳಿ ಗೊಬ್ಬರ ಕೊಡ್ತಾರೆ, ಅದಕ್ಕೆ ಚೆನ್ನಾಗಾಗತ್ತೆ. ಆಮೇಲೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ನಮ್ದು ಬೋರ್ ಇದೆ, ಅದು ನಾನು ಬೆಂಗಳೂರಿಂದ ಬಂದ ಮೇಲೆ ಮಾಡಿದ್ದು ಬೋರು. ಅದು ಒಂದು 8 ವರ್ಷ ಆಗಿತ್ತು, ನನ್ನ ಹತ್ರ ಮಾಡೋಕ್ಕಾಗಿಲ್ಲ. ಈ ಹೋದ ಸರಿ ಪಂಪ್ ಹಾಕಿ ನೀರು ಹೊರಗ್ಬಿಟ್ಟು ಮಗೆ ಗಿಡ ಇದೆ, ಅದನ್ನ ಮಾಡ್ಬೇಕು ಅನ್ನೋದು ಇತ್ತು, ಆದ್ರೆ ಆಗಿಲ್ಲ. ಈಗ ಮಾಡ್ಬೇಕಾಗಿದ್ದೀನಿ ಅದನ್ನ. ನೀರನ್ನ ಕಾಲುವೆಯಲ್ಲಿ ಹಾಯಿಸ, ಕಾಲುವೆ ಹಾಯಿಸಿದ ಜಟ್ಟು ಕಾಲುವೆಯಲ್ಲಿ ಹಾಯಿಸ್ಬೋದು, ನೀರು ಎತ್ಕೊಂಡು ಹೋಗು ಹಾಕ್ಬೋದು. ಎಲ್ಲ ಪಂಪಿನ ವ್ಯವಸ್ಥೆ ಮಾಡ್ಕೊಂಡು ಡ್ರಿಪ್ ತರ ಮಾಡ್ಕೋಬಹುದು. ನಾನು ಹಂಗ್ ಮಾಡಿಲ್ಲ, ನನ್ನ ಸ್ವಂತದಿಂದ ಮಾಡಿದ್ದೀನಿ. ಮೇಲ್ ನೀರ್ ಬರೋದು ಡ್ರಮ್ ಇಟ್ಕೊಂಡು ಸಗಣಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಬಂದಿದ್ದೀನಿ. ಈ ಜೆಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಆಗೋದಿಲ್ಲ? ಜೆಟ್ ಹಾಕುವ ಜಾಸ್ತಿ ನೀರು ಬರಲ್ಲ. ನಮ್ದು ಭೂಮಿ ಹೆಂಗಿದೆ ಅಂತ ಕೇಳಿದ್ರೆ ತಗ್ಗು ಪ್ರದೇಶ, ಅಲ್ಲಿ ಜಾಸ್ತಿ ನೀರು ಕೊಟ್ಟರು ಬೆಳೆ ಆಗಲ್ಲ, ಕಡಿಮೆ ನೀರು ಕೊಟ್ಟರು ಆಗಲ್ಲ. ಇಲ್ಲ ಇಲ್ಲ, ಹಂಗೆ ಬರೋದಿಲ್ಲ ಅದು. ಅಂದ್ರೆ ಅಲ್ಲೆಲ್ಲೇ ಕ್ಲೈಮೇಟಿಗೆ ಬರುತ್ತೆ, ಆದ್ರೆ ನೀರು ಜಾಸ್ತಿ ಕೊಟ್ಟರೆ ಹಂಗೆ ಆಗುತ್ತೆ, ಬ್ರೂಸ್ ಬರುತ್ತೆ. ಅದು ಲಿಮಿಟ್ ಅಲ್ಲೇ ಕೊಡಬೇಕು, 2 ದಿನಕ್ಕೊಮ್ಮೆ ಕೊಡಬೇಕು ನಮ್ಮ ಭೂಮಿಗೆ. ಅಂದ್ರೆ ಬರಡು ಭೂಮಿನೂ ಅಲ್ಲ, ಅಥವಾ ನೀರಾವರಿನೂ ಅಲ್ಲ, ಆ ಥರ ಇರೋದ್ರಿಂದ ಅದು ಹಂಗಿದೆ. ಆಮೇಲೆ ಈಗ ತರಕಾರಿಗೆ ಏನೇನು ಕ್ರಿಮಿ ಕೀಟಗಳೆಲ್ಲ ಬರ್ತವೆ, ಈಗ ಜೇನು ಹುಳುಗಳು ಕೂಡ ಬರ್ತವೋ ಅಥವಾ ಅದರಿಂದ ಏನಾದರೂ ತೊಂದರೆ ಆಗ್ತದೆ? ತುಂಬಾ ಒಳ್ಳೇದು ಅದು, ಒಳ್ಳೇದು. ಯಾಕಂದ್ರೆ ಹೂವಾದ ಟೈಮ್ಗೆ ಜೇನು ಹುಳ ಸ್ಪರ್ಶ ಮಾಡಿದವಾಗ ಅದು ವೇಸ್ಟ್ ಆಗಲ್ಲ, ಬೇರೆ ಹುಳುಗಳು ಬಂದು ಮಾಡಿದವಾಗ ವೇಸ್ಟ್ ಆಗುತ್ತೆ. ಅಂದ್ರೆ ಬೇರೆ ಹುಳುಗಳು ಅದು ಹೂವನ್ನ ಇದು ಮಾಡೋದಕ್ಕೆ ಕೋಟೆಗಳವು. ಈ ಜೇನ್ ಇದೆಯಲ್ಲ, ಜೇನ್ ಕಂಪಲ್ಸರಿ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಕಂಪಲ್ಸರಿ ಬಂದಿರತ್ತೆ. ಅದು ಅದು ಬಂದು ಪರಾಗಸ್ಪರ್ಶ ಮಾಡಿ ಹೋದ್ಮೇಲೆ ಅವಾಗ ಕಾಯಿ ಚೆನ್ನಾಗೇ ಬರುತ್ತೆ. ಅದು ಹೀರೆ ಗಿಡಕ್ಕೂ ಅಷ್ಟೇ, ಜೇನು ಜಾಸ್ತಿ ಸಂಖ್ಯೆಯಿಂದ ಬರೋದು, ನಾವೇನು ಸಾಕಿಲ್ಲ, ಆದರೆ ಅದು ಕಾಡಿಂದನೇ ಬರ್ತಿತ್ತು, ತುಂಬ ಬರ್ತಿತ್ತು. ನಾನು ಅದು ಬಂದೋದ್ಮೇಲೆ ಅದು ಒಳ್ಳೆಯ ಇಳುವರಿ ಬಂತು ಅಂತ ಹೇಳ್ತೀನಿ. ಈಗ ಹೀರೆ ಆಗ್ಬೋದು ಅಥವಾ ಮೊಗೆಕಾಯಿ ಆಗ್ಬೋದು, ಇದೆಲ್ಲ 2 ತಿಂಗಳಲ್ಲಿ ಬರುವಂಥದ್ದು 3 ತಿಂಗಳಲ್ಲಿ? ಹೀರೆ 3 ತಿಂಗಳ 4 ತಿಂಗಳವರೆಗೂ ಇರುತ್ತೆ ಮೇಂಟೈನ್ ಮಾಡಿದ್ರೆ. ಮಗೆ ಹಂಗಲ್ಲ, ಅದು 3 ತಿಂಗಳಿಗೆ ಮುಗಿದು ಹೋಗುತ್ತೆ. ಅದ್ರದ್ದೇನು ಒಂದು ಸಂತ ಮುಗಿತ್ತು, ಅಲ್ಲಿಗೆ ಅದ್ರದ್ದೊಂದು ಪ್ರಮಾಣ ಮುಗಿತ್ತು. ಈಗ ಈ ವರ್ಷದ ಒಂದು ಮಳೆಯ ಪರಿಸ್ಥಿತಿ ನೋಡಿದ್ರೆ ಡಿಸೆಂಬರ್ ಜನವರಿಯೂ ಕೂಡ ಮಳೆ ಬರುವ ಹಾಗಿದೆ, ಇದರಿಂದಾಗಿ ನಿಮ್ಮ ತರಕಾರಿ ಕೃಷಿಗೆ ಯಾವ ರೀತಿ ತೊಂದರೆ ಆಗಿದೆ? ಮಗೆಗೆ ಮಳೆ ಬರಲೇಬಾರದು, ಒಂದು 3 ತಿಂಗಳು ಕಂಪಲ್ಸರಿ ಬರ್ಬೇಕು. ಯಾವಾಗೊಂದು ಇವಾಗೊಂದು ಮಳೆ ಬಂದಾದ್ರೆ ಅಡ್ಡಿಲ್ಲ, ಕಂಟಿನ್ಯೂ ಮಳೆ ಬಂದ್ಬಿಟ್ರೆ ಅದು ಆಗಲ್ಲ. ಅದು ಅಂದ್ರೆ ಮಗೆಕಾಯಿ ಅಲ್ಲಲ್ಲೇ ಉಪ್ಪು ನೀರು ಬಿದ್ದುಬಿಟ್ರೆ ಇಷ್ಟು, ಈಗ ಹೋಗಿ ಮಳೆ ಪರವಾಗಿಲ್ಲ, ಇನ್ನು ಮುಂದೆ ಬರುತ್ತಲ್ಲ ಏಪ್ರಿಲು ಮೇ ಇಂಥ ಟೈಮಿಗೆ ಬರುತ್ತೆ, ಅದರಲ್ಲಿ ಉಪ್ಪು ನೀರು ಜಾಸ್ತಿ ಇರುತ್ತೆ, ಆವಾಗ ಹಾಳಾಗೋದು ಜಾಸ್ತಿ ಆಗುತ್ತೆ, ಗಿಡಕ್ಕೇನೂ ಆಗಲ್ಲ, ಕಾಯಿಗಳು ಚೆನ್ನಾಗಿ ಬರಲ್ಲ, ಅದು ಅದೊಂಥರ ಆಗುತ್ತೆ. ಈ ಹೀರೆಗೆಲ್ಲ ಹಂಗಿಲ್ಲ, ಅದು ಮಳೆಗಾಲದಲ್ಲೇ ಬೆಳೆಯದ, ಅದಕ್ಕೆ ತೊಂದರೆ ಇಲ್ಲ. ಆದರೆ ಈ ಮೊಗೆಕಾಯಿ ಎಲ್ಲ ಮುರುಟು ಅಂತ ಬರ್ತದಲ್ಲ, ಹಾಂ ಅದು ಅದೇ ಬರೋದು. ಯಾವುದೇ ಈ ಮಳೆ ಬಂದವಾಗ ಅದು ಬರೋದು, ಇಲ್ಲಾಂದ್ರೆ ನೀಟಾಗಿ ತೂಕ ಬರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಈಗ ಒಂದು ಸಾರಿ ತರಕಾರಿ ಮಾಡಿದ ನಂತರ ಅದರಲ್ಲಿ ಮತ್ತೇನಾದರೂ ಭತ್ತದ ಕೃಷಿ ಅಂತದೇನು ಮಾಡ್ತೀರಾ? ಕೃಷಿ ಭತ್ತದ ಕೃಷಿ ಮಾಡ್ತೀವಿ, ಅದು ಮಳೆಗಾಲದಲ್ಲಿ ಭತ್ತದ ಕೃಷಿ ಮಾಡ್ತೀವಿ, ಗದ್ದೆ ಆಗಿದ್ರಿಂದ ಅದರಲ್ಲಿ ಮಾಡ್ತೀವಿ. ಇನ್ನು ಇತರೆ ಜಾಗದಲ್ಲಿ ಹಾಗೆ ಇರುತ್ತೆ, ತೋಟದಲ್ಲಿ ನಮ್ಮಲ್ಲಿ ತೋಟದಲ್ಲಿ ಅದು ಇದು ಬೆಳಿಬೋದು, ಬೆಳಿತೀವಿ ಮೆಣಸು ಗಿಣಸು ಅವಾಗ ಅವಾಗ ಹಾಕ್ತೀವಿ. ನಮ್ದು ಚಿಕ್ಕ ಜಮೀನಾಗಿರೋದ್ರಿಂದ ನಾವು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾ ಇದ್ದೀವಿ. ಸರ್, ಈಗ ತರಕಾರಿ ಬೆಳೆಯುವುದು ಸ್ವಲ್ಪ ಕಷ್ಟದಾಯಕವಾದರೂ ಕೂಡ ಸಾಹಸ ಮಾಡಿ ತರಕಾರಿ ಕೃಷಿಯನ್ನು ಮಾಡಬಹುದು. ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂಥದ್ದು, ಒಳ್ಳೆಯ ಬೆಲೆಯನ್ನು ಪಡೆಯುವಂಥದ್ದು ಹೇಗೆ? ಬೆಲೆ ಹೇಳೋಕ್ಕಾಗಲ್ಲ, ಮಾರುಕಟ್ಟೆ ಮಾಡ್ಬೋದು. ಬೆಲೆ ಏನಂತ ಕೇಳಿದ್ರೆ, ನಾವು ರಿಟೇಲ್ ಆಗಿ ಹೋಲ್ಸೇಲ್ ಆಗಿ ಕೊಟ್ಟವಾಗ ಅದನ್ನು ಬೆಲೆ ನಾವು ಹೇಳೋಕ್ಕಾಗಲ್ಲ. ಹೋಲ್ಸೇಲ್ ಆಗಿ ಕೊಟ್ಟು ಮರು ದಿವಸ ನಾವೇ ಅಂಗಡಿ ಬಂದು ಕೇಳಿದ್ರೆ ಅವರು ರಿಟೇಲ್ ರೇಟಲ್ಲೇ 30 ರೂಪಾಯಿ ಕೊಟ್ಟವ್ರು 50 ರೂಪಾಯಿ ಅವ್ರು ಹೇಳ್ತಾರೆ. ಅದು ನಮಗೆ ಕೂತ್ಕೊ ಮಾಡೋ ಟೈಮ್ ಇದ್ರೆ ಮಾಡ್ಬೋದು, ಅದು ಬೆಲೆ ಹೇಳೋಕ್ಕಾಗಲ್ಲ ಸರ್. ಯಾಕಂತ ಕೇಳಿದ್ರೆ, ಯಾರೇ ರೈತ ಈಗ ಬೆಳೆದವನು ಎಲ್ಲನಿಗೂ ಅದು ನಿಜವಾದ ಬೆಲೆ ಸಿಕ್ಕಿದ್ರೆ ರೈತರು ಇವತ್ತು ಈ ಕಷ್ಟದಲ್ಲೇ ಇರಲ್ಲ. ಈಗ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಯಾಕಂತ ಕೇಳಿದ್ರೆ, ನಾವು ಟಿವಿಯಲ್ಲೂ ನೋಡ್ತೀವಿ, ಎಲ್ಲ ಮೊಬೈಲ್ ಈ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ನೋಡ್ತಾ ಇದ್ದೀವಿ. ತುಂಬಾ ಜನ ಹೇಳ್ತಾರೆ ತುಂಬಾ ಲಾಸ್ ಆಯ್ತು, ಮಳೆ ಬಂದು ಹೋಯ್ತು, ಇಲ್ಲ ಗಾಳಿ ಬಂದು ಹೋಯ್ತು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಬೆಲೆ ಸಿಗಲ್ಲ. ಆದ್ರೆ ಅವರು ತೃಪ್ತಿ ಆಗೋಷ್ಟು ಬೆಲೆ ಸಿಕ್ತೇ ಸಾಕು ಅಂತ ಹೇಳ್ತೀನಿ ನಾನು. ಈಗ ಕೃಷಿಯ ಜೊತೆ ಜೊತೆಗೆ ಈ ತರಕಾರಿ ಕೃಷಿಯನ್ನು ಮಾಡೋದ್ರಿಂದ ಒಂದು ಹೆಚ್ಚುವರಿ ಲಾಭ ನಿಮಗೆ ಪಡೆಯಬಹುದು. ಹೌದು, ಅದು ಮಾಡಬೇಕು ಅಂತ ಪ್ರತಿಯೊಬ್ಬ ನಮ್ಮ ಭಾಗದ ಕೃಷಿಕರು ಎಲ್ಲರೂ ಅದನ್ನು ಮಾಡಲೇಬೇಕು ಅಂತ ನನ್ನೊಂದು ಆಸಕ್ತಿ ಜಾಸ್ತಿ ಇದೆ. ಯಾಕಂತ ಕೇಳಿದ್ರೆ, ನಾವು ಒಂದೇ ಬೆಳೆ ನಂಬ್ಕೊಂಡ್ರೆ ವರ್ಷಕ್ಕೆ ಒಂದೇ ದಿನ ಆದಾಯ ಬರುತ್ತೆ, ಇದ್ರೆ ಮತ್ತೆ ಬೇರೆ ಕಡೆ ಸಾಲ ಮಾಡಬೇಕು. ಅದನ್ನು ನಾವು ನಮ್ಮನೇಲಿ ಬೆಳೆದ್ರೆ, ಬಾಳೆ ಇದೆ, ಏಲಕ್ಕಿ ಇದೆ, ಮೆಣಸಿದೆ, ಈಗ ತೋಟದಲ್ಲೇ ಬೆಳೆದು ಅದನ್ನೆಲ್ಲ ಹೋಯ್ತು, ನಮ್ಮಲ್ಲಿ ನಶಿಸ್ತಾ ಬಂದಿದೆ, ಮಳೆಗಿಂದ ಸ್ವಲ್ಪ ಹೋಯ್ತು ಇದೆ. ಆದರೆ ಉಪ ಬೆಳೆಗಳು ತುಂಬ ಇದೆ, ಲವಂಗ ಗಿಡ ನೋಡ್ಬೋದು, ಜಾಯಿಕಾಯಿ ಗಿಡ ನೋಡ್ಬೋದು, ಇಂಥ ಗಿಡನೆಲ್ಲ ನೆಡ್ರಿ ಅಂತ ಕೃಷಿ ಈ ತೋಟಗಾರಿಕೆ ಇಲಾಖೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ನೋಡ್ರಿ ಖಾಲಿ ಜಾಗ ಇದೆ ಅಂತೇಳಿ ಪ್ರೋತ್ಸಾಹ ಕೊಡಬೇಕು. ನನಗೆ ಗೊತ್ತು, ನಾನೆಲ್ಲವಾಗ ಕೇಳ್ತಂದಾಗ್ತೀನಿ, ಆದರೆ ಎಲ್ಲ ರೈತರಿಗೂ ಪಾಪ ಗೊತ್ತಿರಲ್ಲ. ಅವ್ರಿಗೆ ಒಂಚೂರು ಹೇಳಿ ಮಾಡಿದರೆ ಚೆನ್ನಾಗಾಗೋದು. ಇನ್ನೊಂದು ವಿಚಾರವನ್ನು ನೀವು ಅವಾಗ ಹೇಳಿದಿರಿ, ಆ ಫೈಬರ್ ದೋಟಿಯನ್ನು ಕೂಡ ತಗೊಂಡ್ಬರ್ತೀರಿ ಅಂತ ಹೇಳಿ, ಇದರ ಬಗ್ಗೆ ಹೇಳಿ, ಇದರಿಂದ ಏನು ಉಪಯೋಗ, ಅದನ್ನು ಸ್ವಉದ್ಯೋಗವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಉಂಟು ಹೇಳಿ? ಉಂಟು, ನಾನು ಇವಾಗ ಸ್ವಉದ್ಯೋಗ ತಂದಿದ್ದೀನಿ. ಅದರಲ್ಲಿ ಔಷಧಿ ಹೊಡಿಬೋದು, ಕೊನೆ ಕೊಯ್ಬೋದು, ತೆಂಗಿನಕಾಯಿ ಕೆಡಗ್ಬೋದು, ಇಷ್ಟು ಬಳಕೆ ಬರುತ್ತೆ. ಆದರೆ ಅದು ಒಂದು ಉದ್ಯಮಿನಾಗೆ ಮಾಡಿದ್ದಾರೆ ಇವಾಗ, ಆದರೆ ನಮ್ಮಲ್ಲಿ ಆಗಿಲ್ಲ. ಅದು ಮಾಡ್ಬೋದು, ಅದು ಚೆನ್ನಾಗಿದೆ ಅಂತಂದು ಮಾಡ್ಕೊಂಡ್ರೆ ಚಿಕ್ಕ ಹಿಡುವಳಿದಾರಾದ್ರೂ ಮಾಡ್ಬೋದು. ಅದು ಸ್ವಲ್ಪ ಇವಾಗೆಲ್ಲ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಅದು ಸ್ವಲ್ಪ ಬೆಲೆ ಕಡಿಮೆ ಆಗಿ ಸಬ್ಸಿಡಿ ಎಲ್ಲ ಕೊಟ್ಟು ಮಾಡಿದ್ರೆ ಮಾಡ್ಬೋದು, ಒಂದು ಜೀವನ ಒಂದು ಸಾಗಿಸ್ತದೆ ಅದರಿಂದ. ಈಗ ಅಡಿಕೆಗೆ ಸಿಂಪರಣೆ ಮಾಡುವುದಾಗ್ಬೋದು ಅಥವಾ ಕೊಯ್ಲು ಮಾಡುವಂತಹದ್ದಾಗ್ಬೋದು, ಈ ದೋಟಿ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಸುಲಭ ಆಗಿದೆ? ತುಂಬ ಸುಲಭ ಆಗಿದೆ. ಯಾಕೆಂದ್ರೆ, ಮರ ಹತ್ತವ್ರು ಇವಾಗ ಏನಾಗಿದೆ ಅಂತ ಕೇಳಿದ್ರೆ, ತೋಟದಲ್ಲಿ ಮರ ಹತ್ತವಂಥವ್ರು ಯಾರು ಇಲ್ಲ, ಹಳೆ ಜನಗಳಿದ್ದಾರೆ. ಈಗಿನ ಯುವಕರು ಯಾರೂ ಮರ ಹತ್ತಲ್ಲ. ಈಗ ದೋಟಿ ಬಂದ್ರಿಂದ ಅವ್ರು ಯಾವಾಗ ಬೇಕಾದ್ರೂ ಕೆಲಸಗಳಾಗುತ್ತೆ, ಕೊಳೆ ಬರೋದನ್ನ ನಿಯಂತ್ರಣಕ್ಕೆ ತರಬಹುದು, ಜಾರ ಸಮಸ್ಯೆ ಇಲ್ಲ, ಮತ್ತೆ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ಆರಾಮಾಗಿ ಮಾಡ್ಬೋದು. ಆದರೆ ಬೆಳೆ ಉಳಿಸ್ಕೊಂಡು ಅವರಿಗೂ ಒಳ್ಳೇದಾಗತ್ತೆ, ನಾವು ಕಾಸಾಗತ್ತೆ ನಾಲ್ಕು, ಆ ಬೆಳೆ ಹೊಡೆಸ್ದವನಿಗೂ ಒಳ್ಳೇದಾಗತ್ತೆ. ಅದರಿಂದ ಒಳ್ಳೇದೇ ಆಗಿದೆ, ಯಾವುದು ಏನು ಇನ್ನೂವರೆಗೂ ಏನು ತೊಂದರೆ ಆಗಿಲ್ಲ, ಚೆನ್ನಾಗಾಗತ್ತೆ. ಅಂದ್ರೆ ಈಗ ದೋಟಿಯನ್ನು ಬಳಕೆ ಮಾಡಿಕೊಂಡು ಮಾಡಿಸುವಂತವ್ರು ಇದ್ದಾರೆ ಈಗಾಗಲೂ? ತುಂಬಾ ಜನ ಇದ್ದಾರೆ, ಈ ಚಿಕ್ಕಿಡವಳಿದಾರೆಲ್ಲ ಮಾಡಿಸ್ತಾ ಇದ್ದಾರೆ. 2 ಎಕರೆ ಮೇಲೆ ಯಾರಿದೆ ಅವರೆಲ್ಲ ಸ್ವಂತ ಮಾಡ್ಕೊಳ್ತಾ ಇದ್ದಾರೆ. ಈಗ 2 ಎಕರೆ ಕಡಿಮೆ ಇರೋರೆಲ್ಲ ಹಿಂಗೆ ಕರೆದು ಮಾಡಿಸ್ಕೊಳ್ತಿದ್ದಾರೆ. ನಾವು ಈ ಸರಿ ಮಳೆಗಾಲದಲ್ಲಿ ಚೆನ್ನಾಗೇ ದುಡಿದಿದ್ದೇವೆ, ತುಂಬಾ ಜನಿಗೆ ಹೊಡ್ಕೊಟ್ಟಿದ್ದೀವಿ ಔಷಧಿಯನ್ನ. ಇವಾಗ ಇನ್ನು ಕೊನೆ ಕೊಯ್ಲು ಸುಜನ್ ಬಂತು, ಇವಾಗ ಹೋಗ್ತೀವಿ ನಾವು ಮಾಡ್ಕೊಡ್ತೀವಿ, ಚೆನ್ನಾಗಿ. ಬಿಡುವಿನ ವೇಳೆಯಲ್ಲಿ ನಿಮ್ಮ ಕೃಷಿಯನ್ನು ಕೂಡ ಮಾಡ್ತೀರಿ, ಹೊರಗಡೆ ಹೋಗಿ ಕೂಡ ದುಡಿತೀವಿ. ಆದರೆ ಅವರಿಗೂ ಒಂದು ಖುಷಿ ಆಗತ್ತೆ, ಒಬ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ, ನಮಗೂ ಒಂದು ಇದಾಗತ್ತೆ ಅಂತೇಳಿ ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಕೃಷಿ ಮೇಳ ಆಗ್ಬೋದು, ಕೃಷಿ ವಸ್ತು ಪ್ರದರ್ಶನ ಆಗ್ಬೋದು, ಇಂಥದ್ದಕ್ಕೆಲ್ಲ ಭೇಟಿ ಕೊಡುವ ಒಂದು ಆಸಕ್ತಿ ಇದೆಯಾ? ಹಾ, ಆಸಕ್ತಿ ಇದೆ. ನಾನು ಫ್ಲವರ್ ಡೆಕೋರೇಷನ್ ಮಾಡಬೇಕಾದ್ರೆ ತುಂಬ ಕಡೆ ಹೋಗಿದ್ದೆ ಈ ಕೆಲಸಕ್ಕೆ. ಇಲ್ಲಿ ತೂತುಗೋಡಿ ಅಂತ ಬಂತು ತಮಿಳ್ನಾಡಲ್ಲಿ, ಅಲ್ಲೂ ಹೋಗಿದ್ದೆ. ಮೈಸೂರಲ್ಲಿ ಒಂದು ಸರಿ ವಸ್ತು ಪ್ರದರ್ಶನ, ಅಲ್ಲಿ ಹೋಗಿದ್ದೆ. ಚನ್ನಗಿರಿಯಲ್ಲಿ ಒಂದಾಗಿತ್ತು, ಅಲ್ಲಿ ಹೋಗಿದ್ದೆ. ನಾವೇ ಕೆಲಸ ಮಾಡಿಬಿದ್ದೀವಿ ಆಯಿತು. ಅಲ್ಲಿ ಮೊಸಳೆ ಆಗಲಿ, ಗಿಡಗಳಾಗಲಿ, ಪ್ರಾಣಿದಾಗಲಿ, ಪಕ್ಷಿದು, ಮತ್ತು ಈ ತರಕಾರಿ ಬೆಳೆದು ಅದನ್ನೆಲ್ಲ ಫ್ಲವರಲ್ಲೇ ಮಾಡಿದ್ದೀವಿ ಆಯಿತು. ಮಾಡಿದ್ದೀವಿ, ಅದೊಂದು ಮಾಡಿದ ಅನುಭವ ಇದೆ. ಆದರೆ ಅಲ್ಲಿ ನೋಡಿದ್ದೀನಿ ವಸ್ತು ಸಂಗ್ರಹ, ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡ್ತಾರೆ, ಅದರಲ್ಲೂ ಪಕ್ಷಿದು ದೋಟಿದ್ದು ಪ್ರತಿಯೊಂದು ಇರುತ್ತೆ ಅಲ್ಲಿ. ಅದನ್ನು ಒಳಗೆ ಹೋಗಿ ಬಂದಿದ್ದೀನಿ, ಆದರೆ ಕೇಳಲಿಲ್ಲ, ಹೋಗಿ ಬಂದಿದ್ದೀನಿ, ನೋಡಿದ್ದೀನಿ. ಇಲ್ಲಿ ಸ್ಥಳೀಯವಾಗಿ ಒಂದಷ್ಟು ಮದುವೆ ಸಮಾರಂಭಗಳು ಅಥವಾ ಬೇರೆ ಏನಾದರೂ ಕಾರ್ಯಕ್ರಮಗಳಿದ್ರೆ ಫ್ಲವರ್ ಡೆಕೋರೇಷನ್ಗೆ ಹೋಗ್ತೀರಾ? ಹಾಂ, ಮಾಡಿದ್ದೆ ನಾನು. ಇಲ್ಲಿ ನಂದು ಇದೆ, ಅದು ಒಂದು ಬಿಸ್ನೆಸ್ ಇತ್ತು, ಆದರೆ ಈಗ ನನಗೆ ಅದು ಆಗಲ್ಲ ಅಂತ ನಾನು ಬಿಟ್ಟಿದ್ದೀನಿ. 5 ವರ್ಷ ಇಲ್ಲಿ ಮಾಡಿದ್ದೀನಿ, ನನ್ನ ಕೈಯಲ್ಲೂ ಇವಾಗ 1.5 ಲಕ್ಷ ರೂಪಾಯಿ ಐಟಮ್ ಇದೆ. ಮಾಡಿದ್ದೀನಿ ತುಂಬಾ ಜನ ಮದುವೆಗಳೆಲ್ಲ ನಮ್ಮ ತಾಲೂಕಲ್ಲಿ ಮಾಡಿದ್ವಿ ಕಲ್ಯಾಣ ಮಂಟಪದಲ್ಲಿ. ಒಳ್ಳೆಯದು ಪರಮೇಶ್ವರ್ ಸಿದ್ದನಾಯ್ಕ ಅವರೇ, ತರಕಾರಿ ಕೃಷಿ ಮಾಡುವಂತ ಒಂದು ಉತ್ಸಾಹದಲ್ಲಿ ಇದ್ದೀರಿ, ಜೊತೆಗೆ ಮಾಹಿತಿಗಾಗಿ ನೀವು ಹುಡುಕಾಟ ಮಾಡ್ತಾ ಇದ್ರಿ. ಬಹುಶಃ ಕೃಷಿ ಇಲಾಖೆಗೂ ತೋಟಗಾರಿಕಾ ಇಲಾಖೆಗೂ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಹೋದ್ರೆ ನಿಮಗೆ ಸಾಕಷ್ಟು ಮಾಹಿತಿ ತರಬೇತಿಯೂ ಕೊಡುವಂತ ವ್ಯವಸ್ಥೆಯೂ ಕೂಡ ಇದೆ, ಅದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ತೀರಿ ಅಂತ ಭಾವಿಸ್ತಾ ನಮ್ಮ ಮಾತುಕತೆ ನಮ್ಮ ನಿಲ್ಲಿಸೋಣ. ನಮಸ್ಕಾರ. ಥ್ಯಾಂಕ್ಸ್. ಇದುವರೆಗೆ ಸಿದ್ದಾಪುರ ಕುಂಜಗೋಡು ಗ್ರಾಮದ ಪರಮೇಶ್ವರ್ ಸಿದ್ದನಾಯಕರೊಡನೆ ತರಕಾರಿ ಕೃಷಿ ಅನುಭವ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಟಿಎಸ್ ಪ್ರಸಾದ್. ಈಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಗೋಡಂಬಿ ಬೀಜ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಮತ್ತು ಪ್ರೋಟೀನ್ ಅನ್ನು ಹೊಂದಿರುವಂತಹ ಆರೋಗ್ಯಕ್ಕೆ ಕಾರಣವಾಗುವ ವಿಶೇಷ ಪದಾರ್ಥವೇ ಗೋಡಂಬಿ. ಅಲ್ಲದೆ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಖನಿಜ ಲವಣಗಳಾದ ತಾಮ್ರ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣ, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಜಿಂಕ್ ಅನ್ನು ಒಳಗೊಂಡಿದೆ. ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಅನ್ನು ಕೂಡ ಹೊಂದಿದ್ದು ವಿಟಮಿನ್ಗಳಾದ ವಿಟಮಿನ್ ಸಿ, ವಿಟಮಿನ್ B1, ವಿಟಮಿನ್ B2 ಅಥವಾ ರಿಬೋಫ್ಲೋವಿನ್, ವಿಟಮಿನ್ 3B ನಿಯಾಸಿನ್, ವಿಟಮಿನ್ B6 ಹಾಗೂ ವಿಟಮಿನ್ K ಅನ್ನು ಒಳಗೊಂಡಿದೆ. ಒಲಿಕ್ ಆಮ್ಲದ ಆಗ್ರವಾಗಿದ್ದು ಒಳ್ಳೆಯ ಪ್ರಮಾಣದಲ್ಲಿ ಮೋನೋ ಅನ್ಸೋಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಪಾಲಿ ಅನ್ಸೋಚುರೇಟೆಡ್ ಫ್ಯಾಟಿ ಆಸಿಡ್ ಅನ್ನು ಹೊಂದಿದೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ಗೋಡಂಬಿಯನ್ನು ಸೇವಿಸುವುದರಿಂದ ಯಾವುದೇ ರೀತಿಯಲ್ಲೂ ಇದು ಕೊಲೆಸ್ಟ್ರಾಲ್ಗೆ ಕಾರಣವಾಗುವುದಿಲ್ಲ. ಗೋಡಂಬಿಯು ಹೃದಯದ ಆರೋಗ್ಯಕ್ಕೆ, ನರಮಂಡಲದ ಕಾರ್ಯಚಟುವಟಿಕೆಗೆ, ಮಾಂಸಖಂಡಗಳ ಕಾರ್ಯತತ್ಪರತೆಗೆ, ಕೆಂಪು ರಕ್ತ ಕಣಗಳು, ರಕ್ತ ಕೋಶಗಳು ಸಿದ್ಧವಾಗುವುದಕ್ಕೆ ಸಹಕಾರಿ, ಮೂಳೆಗಳು ಹಾಗೂ ಹಲ್ಲುಗಳು ಬಲಯುತವಾಗುವುದಕ್ಕೆ ಸಹಾಯ ಮಾಡುತ್ತದೆ, ಮಧುಮೇಹ, ಅನಿಮಿಯಾ ಅಥವಾ ರಕ್ತಹೀನತೆ, ಗಾಲ್ ಸ್ಟೋನ್ ತೊಂದರೆಯಿಂದ ಹೊರಬರುವುದಕ್ಕೆ ಗೋಡಂಬಿಯು ಸಹಕಾರಿ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಕೂಡ ಗೋಡಂಬಿಯು ಅತ್ಯಂತ ಅನುಕೂಲಕರವಾಗಿದೆ. ಇಂಗು ಹಲವು ಆರೋಗ್ಯಕರ ಗುಣಗಳನ್ನು ಹೊಂದಿರುವಂತಹ ಒಂದು ಪದಾರ್ಥ. ಒಂದು ಲೋಟ ಮಜ್ಜಿಗೆಗೆ ಇಂಗನ್ನು ಹಾಕಿ ಕುಡಿಯುವುದರಿಂದ ತಕ್ಷಣಕ್ಕೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಇವಲ್ಲದೆ ಇನ್ನಿತರ ಉದರ ಸಂಬಂಧಿತ ಸಮಸ್ಯೆಗಳು, ಕ್ರಿಮಿಬಾಧೆ ಎಲ್ಲದಕ್ಕೂ ಕೂಡ ಇದು ಸಹಕಾರಿ. ಆಂಟಿ ಇನ್ಫ್ಲಮೇಟರಿ, ಆಂಟಿ ವೈರಲ್ ಹಾಗೂ ಆಂಟಿಬಯೋಟಿಕ್ ಗುಣಗಳನ್ನು ಇಂಗು ಹೊಂದಿದೆ. ಅಸ್ತಮಾ, ಕಫ, ಸಾಮಾನ್ಯ ಶೀತ, ಉಬ್ಬಸ, ದಮ್ಮು ಮತ್ತು ಇನ್ನಿತರ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ಇಂಗು ಬಹಳ ಸಹಕಾರಿ. ಮುಟ್ಟಿನ ನೋವು, ಅಧಿಕ ರಕ್ತಸ್ರಾವ ಹಾಗೂ ಅನಿಯಮಿತ ಋತುಸ್ರಾವ ತಡೆಗೆ ಇಂಗು ಸಹಕಾರಿ. ತಲೆನೋವು ಮತ್ತು ಮೈಗ್ರೇನ್ ನಿವಾರಣೆಗೆ ಇಂಗು ಸಹಾಯ ಮಾಡುತ್ತದೆ. ಉರಿಯೂತವನ್ನು ತಡೆಯುತ್ತದೆ. ರಕ್ತ ಹೆಪ್ಪುಗಟ್ಟುವುದನ್ನು ಕೂಡ ಇಂಗು ತಡೆಯುತ್ತದೆ. ಇದರಿಂದ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ. ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಇಂಗು ಸಹಕಾರಿ. ನರವ್ಯೂಹವನ್ನು ಉದ್ದೀಪನಗೊಳಿಸುತ್ತದೆ. ಅನೇಕ ಮಾನಸಿಕ ನರವ್ಯೂಹ ಸಂಬಂಧಿತ ತೊಂದರೆಗಳಿಗೂ ಇಂಗನ್ನು ಔಷಧಿಯಾಗಿ ಬಳಸಬಹುದು. ಇಂಗು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ ಆಗಿದ್ದು ದೇಹದಲ್ಲಿ ಫ್ರೀ ರಾಡಿಕಲ್ಸ್ ತಯಾರಾಗುವುದನ್ನು ತಡೆಯುತ್ತದೆ. ಅಲ್ಲದೆ ದೇಹದಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಕಾಮಕಸ್ತೂರಿ ಅನಾದಿಕಾಲದಿಂದಲೂ ಕಾಮಕಸ್ತೂರಿಯನ್ನು ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಬಳಸುತ್ತಾ ಬರಲಾಗ್ತಾ ಇದೆ. ದೇಹವನ್ನು ತಂಪಾಗಿಸಿಕೊಳ್ಳಲು ಬೇಸಿಗೆಯಲ್ಲಿ ಈ ಕಾಮಕಸ್ತೂರಿಯನ್ನು ತಂಪು ಪಾನೀಯವಾಗಿ ಬಳಸುವಂತಹದ್ದು ಸಾಮಾನ್ಯ. ಹಾಗೆ ಇನ್ನೂ ಅನೇಕ ಆರೋಗ್ಯ ಸಹಕಾರಿ ಗುಣಗಳು ಕಾಮಕಸ್ತೂರಿಯಲ್ಲಿದೆ. ಇದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಆಂಟಿ ಕ್ಯಾನ್ಸರಸ್, ಆಂಟಿ ಸ್ಟ್ರೆಸ್, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಗುಣಗಳನ್ನು ಹೊಂದಿದೆ. ಪ್ರೋಟೀನ್, ನಾರಿನ ಅಂಶ, ವಿಟಮಿನ್ ಎ, ವಿಟಮಿನ್ ಸಿ, ಒಮೆಗಾ 3 ಫ್ಯಾಟಿ ಆಸಿಡ್, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಅಂಶಗಳನ್ನು ಹೊಂದಿದೆ. ದೇಹದಲ್ಲಿರುವಂತಹ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡುವಲ್ಲಿ ಇದು ಸಹಕಾರಿಯಾಗ್ತದೆ. ಮಲಬದ್ಧತೆಯನ್ನು ನಿವಾರಿಸುವಲ್ಲಿ ಕಾಮಕಸ್ತೂರಿಯು ಹೆಚ್ಚು ಪರಿಣಾಮಕಾರಿಯಾಗಿದ್ದು ಪ್ರತಿನಿತ್ಯ ಒಂದು ಲೋಟ ನೀರಿಗೆ ಕಾಮಕಸ್ತೂರಿಗೆ ಹಾಕಿ ನೆನೆಸಿಟ್ಟು ಕುಡಿಬೇಕು.

ತತೆಗೆ ಮಹಿಳೆ ದತೆ ಮಲೆ ಸಿಬೆ ನಜೆ ದೇವು ಬೇ ಕರಿಯಲಿಬೆ ದತೆಗೆ ಮಲೆ ದತೆ ಮಲೆ ತಿಬೆ ಕರಿಯಲಿಗೆ ಮಲೆ ದತೆ ಮಲೆ ತಿಬೆ ಅಂಚ ಕರಿಯಲಿಲೆ ದತೆಗೆ ಮಲೆ ದತೆ ಮಲೆ ತಿಬೆ ಅಂಚ ಕರಿಯಲ ದತೆಗೆ ಮಲೆ ದತೆ ಮಲೆ ತಿಬೆ ಮರಳೋಬೆ ಅಂಚ ಕರಿಯಲಿಲೆ ಮಂಡಿಯೊಂದಿಲೆ ತೆಲ್ ತೂಪು ಕುಳ ಮರಿಲ ಚಪೋಕ ದೇವಾಚೆ ಬತೆಗೆ ರುಕ್ಮಿಣ ಸಪೋಡಲಿ ದೇವಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ಹಾತಿ ಲಗ್ಲೆ ತುಗೋ ತುಜೆ ಮಾಲೆ ತೆ ತುಪು ಕುಳ ಮರಿಲ ಚಪೋಕ ಮೈನಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ಮೈವಾಚೆ ಬಸೆಗೆ ರುಕ್ಮಿಣ ಸಪೋಡಲಿ ತುಜೆ ಹಾತಿ ಲಗ್ಲೆ ತುಗೋ ತುಜೆ ಪುಸೋಡ್ಯಾ ತುಪು ಕುಳ ಮರಿಲ ಚಪೋಕ ಸಚೆ ಬಸೆಗೆ ರುಕ್ಮಿಣ ಸಪೋಡಲಿ ನಿರಬಯ ಸಚೆ ಬಸೆಗೆ ರುಕ್ಮಿಣ ಸಪೋಡಲಿ ತುಜೆ ಹತಿ ಲಗ್ಲೆ ತುಗೋ ತುಜೆ ತುಜೋ ಮಾಡ್ಯಾ ಪಾಸ ಪುಡಿ ಗಣಗೆ ಬರಿಲ ಮಣಿ ಮಳಗೆ ವಾ ಉಳಿಲು ಶಿತೆ ಮಗೆ